ಉಷ್ಣಾಂಶ ಇರಬೇಕು. ಆ ಒಂದು ಸಂದರ್ಭದಲ್ಲಿ ಇದರ ಬೆಳವಣಿಗೆ ಹೆಚ್ಚಾಗಿ ಆಗುತ್ತೆ. ಮತ್ತೆ ಈ ಶಿಲೀಂಧ್ರ ಏನಿದೆ, ಇದು ಮೊದಲಿಗೆ ಅಡಿಕೆಯ ತೊಟ್ಟಿನ ಭಾಗದಲ್ಲಿ ರೋಗನ ತರಿಸ್ತದೆ. ಅಂದ್ರೆ ತೊಟ್ಟಿನ ಭಾಗದಲ್ಲಿ ನೀರು ತುಂಬಿರೋ ಹಾಗೆ ಗುಳ್ಳೆ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಆ ಒಂದು ಅಡಿಕೆಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಿದ್ದಿರ್ತಕ್ಕಂತ ಅಡಿಕೆಯ ಮೇಲ್ಭಾಗದಲ್ಲಿ ಈ ಬೂಸ್ಟ್ ಬಂದಿರೋ ತರ ಬಿಳಿ ಬಣ್ಣ ಬೆಳೆಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ನೀವೆಲ್ಲ ನೋಡಿರ್ತೀರ ತೋಟಗಳಲ್ಲಿ ಈ ಬಿಳಿ ಬಣ್ಣ ಬೆಳೆದಿರುತ್ತೆ ಬೆಳೆದಿರ್ತಕ್ಕಂತ ಅಡಿಕೆ ಭಾಗದಲ್ಲಿ. ಸೊ ಈ ಒಂದ್ ಸರಿ ರೋಗ ಬಂತು ಅಂದ್ರೆ ಅಡಿಕೆಗಳೆಲ್ಲ ಬೀಳೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಿದ್ದಿರ್ತಕ್ಕಂತ ಅಡಿಕೆಗಳಿಂದ ಇದರ ಒಂದು ಸ್ಪೋರ್ಸ್ ಅಂತ ಏನ್ ಹೇಳ್ತೀವಿ, ಶಿಲೀಂಧ್ರದ ಸ್ಪೋರ್ಸ್ ಒಂದು ಮರದಿಂದ ಇನ್ನೊಂದು ಮರದಕ್ಕೆ ಹರಡೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಬೋರ್ಡೋ ದ್ರಾವಣವನ್ನ ಸಿಂಪಡಿಸುವಂತಹದ್ದು ಕ್ರಮ. ಈ ಬೋರ್ಡೋ ದ್ರಾವಣವನ್ನ ಯಾವ ರೀತಿಯಲ್ಲೆಲ್ಲ ಸಿಂಪಡಿಸುವಂತಹ ಕ್ರಮ ಇದು? ಇದಕ್ಕೊಂದು ಸ್ಟ್ಯಾಂಡರ್ಡ್ ಕ್ರಮ ಅಂತ ಏನಾದ್ರೂ ಇದೆಯಾ? ಹೇಗೆ ಬೋರ್ಡೋ ದ್ರಾವಣನ ಸಾಮಾನ್ಯವಾಗಿ ಇಲ್ಲೆಲ್ಲ ಮ್ಯಾನ್ಯುಯಲ್ ಸ್ಪ್ರೇಯರ್ ಉಪಯೋಗಿಸ್ಕೊಂಡೆ ಸ್ಪ್ರೇ ಮಾಡ್ತಾರೆ. ಅದು ಬಿಟ್ರೆ ಈಗ ಇತ್ತೀಚೆಗೆ ದೋಟಿಗಳನ್ನ ಸಹ ಉಪಯೋಗಿಸ್ತಾ ಇದ್ದಾರೆ. ಆದಷ್ಟು ಇದನ್ನ ಈಗ ಸ್ವಲ್ಪ ಜೆಟ್ ಆಗಿ ಬಿಡ್ತಾರೆ. ಈಗ ಫೈನ್ ಮಿಸ್ಟ್ ಆಗಿ ಬಿಡೋದಕ್ಕಿಂತ ಮೊದಲು ಜೆಟ್ ಆಗಿ ಬಿಟ್ಟು ಅದನ್ನ ಸಿಂಪರಣೆ ಮಾಡ್ತಾ ಇದ್ದಾರೆ. ಈಗ ಇದನ್ನ ಮಾಡುವಂತಹ ಕ್ರಮದ ಬಗ್ಗೆ ಹೇಳುದಿದ್ರೆ, ಸುಣ್ಣ ಮತ್ತೆ ಈ ಮೈಲ್ ತುತ್ತನ್ನ ಯಾವ ರೀತಿಯಲ್ಲಿ ಮಿಕ್ಸ್ ಮಾಡಬೇಕಾದಂತಹ ಅಗತ್ಯ ಇದೆ? ಈಗ ನಾವು ಹೇಳೋದು ಅಂದ್ರೆ 100 ಲೀಟರ್ ಬೋರ್ಡೋ ದ್ರಾವಣ ತಯಾರಿಸಬೇಕಾದ್ರೆ ಅದಕ್ಕೆ 1 ಕೆಜಿ ಮೈಲ್ ತುತ್ತು, 1 ಕೆಜಿ ಸುಣ್ಣ. ನೀವು ಚಿಪ್ಪು ಸುಣ್ಣ ಉಪಯೋಗಿಸೋದಾದ್ರೆ 1 ಕೆಜಿ ಬೇಕಾಗುತ್ತೆ, ಯಾಕಂದ್ರೆ ಅದರಲ್ಲಿ ಸ್ವಲ್ಪ ವೇಸ್ಟ್ ಹೋಗುತ್ತೆ. ಇನ್ನೊಂದು ಪೌಡರ್ ಸುಣ್ಣ ಬರುತ್ತೆ. ಅದಾದ್ರೆ 700 ಗ್ರಾಂ ಆಗುವಾಗ ನಮಗೆ ತಟಸ್ಥ ರಸಸಾರ ಬರುತ್ತೆ. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಸಸಾರ ಇಲ್ಲಿ ತುಂಬಾ ಪ್ರಮುಖವಾದಂತ ವಿಷಯ. ಅದರ ರಸಸಾರ 7 ಇದ್ದಾಗ ಮಾತ್ರ ಈ ಒಂದು ತಾಮ್ರದ ಸಲ್ಫೇಟ್ ಇದು ಸುಣ್ಣದ ಜೊತೆಗೆ ಬೆರೆತು ಅದು ಶಿಲೀಂಧ್ರ ನಾಶಕನ ವಾಗಿ ಪರಿವರ್ತನೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅದು ಶಿಲೀಂಧ್ರನ ಕೊಲ್ತಕ್ಕಂಥ ಶಕ್ತಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಹೇಳೋದೇನು ಅಂದ್ರೆ 100 ಲೀಟರ್ ಬೋರ್ಡೋ ದ್ರಾವಣ ತಯಾರಿಸ್ಕೋಬೇಕಾದ್ರೆ 1 ಕೆಜಿ ತಾಮ್ರದ ಸಲ್ಫೇಟ್ ಮತ್ತೆ 1 ಕೆಜಿ ಸುಣ್ಣನ ಉಪಯೋಗಿಸ್ತಕ್ಕಂಥದ್ದು. ಸುಮಾರು ಮಟ್ಟಿಗೆ ಈಗ ನೀವು ಹೇಳಿದ್ರಿ ಈ ತಟಸ್ಥವಾದಂತಹ ಒಂದು ದ್ರಾವಣವನ್ನ ಸಿಂಪಡಿಸಬೇಕು ಅಂತ ಹೇಳಿ. ಇದನ್ನ ಸಿಂಪಡಿಸುವಾಗ ಈಗ ವರ್ಷಗಳಿಂದ ನಾವು ಅದನ್ನ ಸಿಂಪಡಿಸುವ ಒಂದು ಕ್ರಮದಲ್ಲಿ ಸಿಂಪಡಿಸ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ, ಏನಾದ್ರೂ ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡುವಂತದ್ದು ಏನಾದ್ರೂ ಉಂಟಾ? ಈಗ ಅಂದ್ರೆ ಇದಕ್ಕೇನಾದ್ರೂ ಕೂಡ ಆಲ್ಟರ್ನೇಟ್ ಆಗಿಯೋ ಅಥವಾ ಇದರಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡುವಂತದ್ದು ಏನಾದ್ರೂ ಕೂಡ ಸಾಧ್ಯವಾ ಇದಕ್ಕೆ? ಇದು ಅಂದ್ರೆ ಬೋರ್ಡೋ ದ್ರಾವಣ ಅಲ್ದಲೇನೆ ಈಗ ಈ ಒಂದು ಜಾತಿಯ ಶಿಲೀಂಧ್ರಕ್ಕೆ ಅಂದ್ರೆ ಈ ಕೊಳೆ ರೋಗ ತರಿಸ್ತಕ್ಕಂಥ ಶಿಲೀಂಧ್ರ ಅಂದ್ರೆ ಅದು ಒಂದು ಹೂಮೈಸಿಟಸ್ ಗ್ರೂಪ್ ಅಂತ ಹೇಳ್ತೀವಿ, ಅದರಿಂದ ಬರ್ತಕ್ಕಂಥದ್ದು. ಸೊ ಆ ಒಂದು ಗ್ರೂಪಿಗೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ 12 ತರದ ಬೇರೆ ಬೇರೆ ಬೇರೆ ಬಗೆಯ ಶಿಲೀಂಧ್ರ ನಾಶಕಗಳನ್ನ ಉಪಯೋಗಿಸಿದೀವಿ ಬೋರ್ಡೋ ದ್ರಾವಣ ಅಲ್ದಲೇನೆ. ಈ ಒಂದು ಪ್ರಯೋಗನ ನಾವು ಸತತವಾಗಿ 5 ವರ್ಷಗಳ ಕಾಲ ನಮ್ಮ ಸಿಪಿಸಿಆರ್ಐ ವಿಠಲ ಮತ್ತೆ ನಮ್ಮ ಕಿಡು ಸ್ಟೇಷನ್ ಅಲ್ಲೇ ನಾವು ಪ್ರಯೋಗ ಮಾಡಿದ್ದೀವಿ. ಈ 5 ವರ್ಷಗಳಲ್ಲಿ ಬೋರ್ಡೋ ದ್ರಾವಣ ಬಿಟ್ರೆ ನಮಗೆ ಅದರಷ್ಟೇ ಎಫೆಕ್ಟ್ ಕಂಡು ಬಂದಿರೋದು ಅಂದ್ರೆ ಮ್ಯಾಂಡಿಪ್ರೊಪಮಿಡ್ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕ. ಈ 5 ವರ್ಷ ಅಲ್ದಲೇನೆ ಮತ್ತೆ ನಾವು ರೈತರನ್ನ ಒಳಗೂಡಿಸ್ಕೊಂಡು ರೈತರ ತೋಟಗಳಲ್ಲೇನೆ ಅದನ್ನ ನಾವು ಪ್ರಯೋಗ ಮಾಡಿದೀವಿ ಮತ್ತೆ ಇನ್ನೊಂದು 3 ವರ್ಷಗಳ ಕಾಲ. ಈ ಒಂದು ಸತತವಾಗಿ 8 ವರ್ಷ ಅಂತಾನೆ ಹೇಳ್ಬೋದು, 8 ವರ್ಷಗಳ ಕಾಲ ಬೋರ್ಡೋ ದ್ರಾವಣ ಅಲ್ದಲೇನೆ ಮ್ಯಾಂಡಿಪ್ರೊಪಮಿಡ್ ಅಂತಕ್ಕಂಥದ್ದು ತುಂಬಾ ಪರಿಣಾಮಕಾರಿಯಾಗಿ ಹತೋಟಿ ಮಾಡಿದೆ ಕೊಳೆ ರೋಗನ, ಮತ್ತೆ ಅದೇ ತರ ರೈತರಿಗೆ ಹೆಚ್ಚಾಗಿರ್ತಕ್ಕಂಥ ಉತ್ಪಾದನೆಯೂ ಸಹ ಸಿಕ್ಕಿದೆ. ಈಗ ಈ ಹೊಸ ಶಿಲೀಂಧ್ರ ನಾಶಕ ಇದು ಹೇಗೆ ಎಲ್ಲಿ ಸಿಗ್ತದೆ ಮತ್ತೆ ಇದನ್ನು ಯಾವ ತರ ಬಳಸುವಂತದ್ದು? ಈಗ ಇದು ಮ್ಯಾಂಡಿಪ್ರೊಪಮಿಡ್ ಅಂತ ಹೇಳಿದ್ನಲ್ಲ, ಇದು ಒಂದು ಮ್ಯಾಂಡಿಲ್ ಅಮೈಡ್ ಅಂತಕ್ಕಂಥ ಗ್ರೂಪಿನ ಶಿಲೀಂಧ್ರ ನಾಶಕ. ಇದು ಕಾಂಟ್ಯಾಕ್ಟ್ ಮತ್ತೆ ಇದಕ್ಕೆ ಟ್ರಾನ್ಸ್ ಲ್ಯಾಮಿನಾರ್ ಅಂತಕ್ಕಂಥ ಆಕ್ಟಿವಿಟಿ ಇದೆ. ಅಂದ್ರೆ ಅದರ ಒಂದು ಗುಣಲಕ್ಷಣ ಇದು ಒಂದಿದೆ. ಅಂದ್ರೆ ಈ ಟ್ರಾನ್ಸ್ ಲ್ಯಾಮಿನಾರ್ ಅಂತಂದ್ರೆ ಇದನ್ನ ಒಂದು ಕಡೆ ನಾವು ಸಿಂಪರಣೆ ಮಾಡಿದ್ರೆ ಇದು ಇನ್ನೊಂದು ಕಡೆ ಅದರ ವಿರುದ್ಧ ದಿಕ್ಕಿಗೆ ಚಲಿಸ್ತಕ್ಕಂಥ ಶಕ್ತಿ ಇದೆ. ಈಗ ನೀವು ನೋಡಿರ್ಬೋದು ಬೋರ್ಡೋ ದ್ರಾವಣನ ಗೊಂಚಲಿನ ಒಂದು ಕಡೆ ಮಾತ್ರ ಸಿಂಪರಣೆ ಮಾಡಿರ್ತೀರಾ ಅಂದ್ಕೊಳ್ಳಿ, ಆಗ ರೋಗ ನೀವು ಎಲ್ಲಿ ಸಿಂಪರಣೆ ಹೋಗಿರಲ್ಲ ಆ ಕಡೆಯಿಂದ ಶುರುವಾಗ್ತದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಈ ಮ್ಯಾಂಡಿಪ್ರೊಪಮಿಡ್ ಏನಿದೆ ನೀವು ಒಂದು ಕಡೆ ಸಿಂಪರಣೆ ಮಾಡಿದ್ರು ಇನ್ನೊಂದು ಕಡೆ ಅದು ಚಲಿಸ್ತಕ್ಕಂಥ ಶಕ್ತಿ ಇರೋದ್ರಿಂದ ಬೋರ್ಡೋ ದ್ರಾವಣಗಿಂತನೂ ಇದು ಎಫೆಕ್ಟಿವ್ ಆಗಿ ಆ ಒಂದು ಶಿಲೀಂಧ್ರನ ಸಾಯಿಸ್ತಕ್ಕಂಥ ಶಕ್ತಿ ಇದೆ. ಮತ್ತೆ ಇದಲ್ದಲೇನೆ ಇದಕ್ಕೆ ಅಂಟುಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಇದೆ. ಇದನ್ನ ಮೇನ್ ಆಗಿ ಇದು ಮಾರುಕಟ್ಟೆಗೆ ಬಂದಿದ್ದೆ ಅದೇ ಕಾರಣಕ್ಕೋಸ್ಕರ. ಇದಕ್ಕೆ ಜಾಸ್ತಿ ಸ್ಟಿಕ್ಕಿ ಅಂದ್ರೆ ಅಂಟ್ಕೊಳ್ತಕ್ಕಂಥ ಶಕ್ತಿ ಇದೆ ಅಂತಂದು. ಈಗ ದ್ರಾಕ್ಷಿಯಲ್ಲಿ ಸಾಮಾನ್ಯವಾಗಿ ಡೌನಿ ಮಿಲ್ಡ್ಯೂ ಅಂತಕ್ಕಂಥ ಒಂದು ರೋಗ ಬರುತ್ತೆ. ಸೊ ದ್ರಾಕ್ಷಿನ ನೀವು ನೋಡಿರ್ಬೋದು, ಸ್ವಲ್ಪ ಅದರ ಮೇಲ್ಭಾಗ ಜಾರೋ ತರ ಇರುತ್ತೆ. ಅದೇ ತರ ನಮ್ಮ ಅಡಿಕೆ ಮೇಲ್ಭಾಗನು ಸಹ ಇದೆ. ಆ ಒಂದು ಗ್ರೇಪ್ಸ್ ಅಲ್ಲಿ ಇದು ಅಂದ್ರೆ ದ್ರಾಕ್ಷಿಯಲ್ಲಿ ಬರ್ತಕ್ಕಂಥ ಡೌನಿ ಮಿಲ್ಡ್ಯೂಗೆ ಇದು ತುಂಬಾ ಎಫೆಕ್ಟ್ ಅಂತ ಕಂಡು ಬಂತು. ಅದರ ಒಂದು ಆಧಾರದ ಮೇಲೆನೆ ನಾವು ನಮ್ಮ ಅಡಿಕೆಗೂ ಸಹ ಅದನ್ನ ನಾವು ಪ್ರಯೋಗ ಮಾಡಿದ್ದು. ಈ ಒಂದು ಮ್ಯಾಂಡಿಪ್ರೊಪಮಿಡ್ ಏನಿದೆ, ಇದು ಯೂಸ್ ಮಾಡಬೇಕಾದ್ರೆ ನಾವು ಇದಕ್ಕೆ ಎಕ್ಸ್ಟ್ರಾ ಅಂದ್ರೆ ಮತ್ತೆ ಗಮ್ ಹಾಕೋದಾಗ್ಲಿ ಮತ್ತೆ ಅಂಟ್ ಹಾಕೋದಾಗಿ ಅವಶ್ಯಕತೆ ಇಲ್ಲ. ಇದು ಆಸ್ ಇಟ್ ಈಸ್ ನಾವು ಇದನ್ನೇ ಸಿಂಪರಣೆ ಮಾಡೋದ್ರಿಂದ ಅಂಟ್ಕೊಳ್ಳುತ್ತೆ, ಮತ್ತೆ ಇದು ಚೆನ್ನಾಗಿ ಅಡಿಕೆಯ ಒಂದು ಇದು ಗೊನೆಗಳ ಒಂದು ಭಾಗದ ಇನ್ನೊಂದು ಭಾಗಕ್ಕೆ ಚಲಿಸುತ್ತೆ. ಅದಕ್ಕೋಸ್ಕರ ಇದು ತುಂಬಾ ಎಫೆಕ್ಟಿವ್ ಆಗಿ ಹತೋಟಿ ಮಾಡುತ್ತೆ ಕೊಳೆ ರೋಗನ. ಈಗ ಇದರ ದ್ರಾವಣವನ್ನು ತಯಾರಿಸಬೇಕಾ, ಮೈಲ್ ತುತ್ತು ಅಂತ ಹೇಳಿದ್ರೆ ಅದರ ಜೊತೆ ಸುಣ್ಣವನ್ನ ಮಿಕ್ಸ್ ಮಾಡಿ ಅದನ್ನ ಡೈಲ್ಯೂಟ್ ಮಾಡಿ ನೀರಿನ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವಂತದ್ದು, ಅದೇ ತರ ಇದನ್ನು ಯಾವ ತರ ಎಷ್ಟು ಸ್ಪ್ರೇ ಮಾಡುವಂತದ್ದು ಅಂದ್ರೆ, ಇದು ಶಿಲೀಂಧ್ರ ನಾಶಕವಾಗಿನೇ ರೆಡಿಮೇಡ್ ಬರ್ತಕ್ಕಂಥದ್ದು. ಇದನ್ನ ನಾವು ಪ್ರಯೋಗಕ್ಕೆ ಉಪಯೋಗಿಸಿರೋದು 5 ml ಒಂದು ಲೀಟರ್ ನೀರಿಗೆ, ಅಂದ್ರೆ 0.5% 5 ml ಮ್ಯಾಂಡಿಪ್ರೊಪಮಿಡ್ ನ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಗೊನೆಗಳಿಗೆ ಸಿಂಪಡಣೆ ಮಾಡಿದ್ವಿ. ಅದು ಅಂದ್ರೆ ಕಾಲ ನಾವು ಉಪಯೋಗಿಸಿರೋದು ಸೇಮ್. ಈಗ ಬೋಡೋ ದ್ರಾವಣನ ನಾವು ಬಿಡೋದು ಸಾಮಾನ್ಯವಾಗಿ ಮೇ ಕೊನೆ ವಾರ ಇಲ್ಲ ಜೂನ್ ಮೊದಲನೇ ವಾರ. ಸೊ ಅದೇ ಸಮಯದಲ್ಲಿ ಇದನ್ನು ಸಹ ನಾವು ಸಿಂಪಡಣೆ ಮಾಡ್ಕೋಬೇಕು. 5 ml 1 ಲೀಟರ್ ನೀರು ಮಿಕ್ಸ್ ಮಾಡಿಕೊಂಡು ಗೊನೆಗಳಿಗೆ ಮಾತ್ರ ಸಿಂಪಡಣೆ ಮಾಡ್ತಕ್ಕಂಥದ್ದು. ಆದ್ರೆ ಇದನ್ನ ಸಿಂಪಡಣೆ ಮಾಡುವಾಗ ಇದನ್ನ ಜೆಟ್ ಆಗಿ ಬಿಡಬಾರದು, ಇದನ್ನ ಫೈನ್ ಮಿಸ್ಟ್ ಆಗಿ ಬಿಡಬೇಕು. ಬಿಡೋದ್ರಿಂದ ಇದು ಚೆನ್ನಾಗಿ ಅದಕ್ಕೆ ಒಳಗಡೆ ಅಬ್ಸರ್ವ್ ಆಗುತ್ತೆ. ಅಂದ್ರೆ ಫೈನ್ ಮಿಸ್ಟ್ ಆಗಿ ಬಿಡಬೇಕಿದ್ರೆ ಅದಕ್ಕೆ ಬೇರೆಯಾದಂತಹ ಒಂದು ಯಂತ್ರಗಳು ಬೇಕಾಗ್ತವೆ, ಹೇಗೆ? ಇಲ್ಲ, ಇವಾಗ ಸಾಮಾನ್ಯವಾಗಿ ರೈತರು ಉಪಯೋಗಿಸ್ತಕ್ಕಂಥ ಸ್ಪ್ರೇಯರ್ಸೇ ಸಾಕಾಗುತ್ತೆ. ಅದರಲ್ಲಿ ಅವರು ನಾಜಲ್ನ ಚೇಂಜ್ ಮಾಡ್ಕೋಬಹುದು, ಫೈನ್ ಮಿಸ್ಟ್ ಆಗಿ ಬರ್ತಕ್ಕಂಥ ನಾಜಲ್ನ ಅವರು ಉಪಯೋಗಿಸ್ಕೋಬಹುದು. ಇದನ್ನು ಬಿಡುವಂತಹ ವಿಧಾನದಲ್ಲಿ ಏನಾದರೂ ವ್ಯತ್ಯಾಸ ಉಂಟ ಅಂತ ಹೇಳಿದ್ರೆ, ಹತ್ತಿ ಅಥವಾ ದೋಟಿಯಿಂದ ಬಿಡುವಂತಹ ವಿಧಾನದಲ್ಲಿ ಏನಾದರೂ ಕೂಡ ಮೈಲ್ ತುತ್ತು ದ್ರಾವಣವನ್ನು ಅಥವಾ ಬೋರ್ಡ್ ಮಿಕ್ಸ್ಚರ್ ದ್ರಾವಣವನ್ನು ಯಾವ ರೀತಿ ಬಿಡ್ತೇವೋ ಅದೇ ತರವೋ ಅಥವಾ ವ್ಯತ್ಯಾಸ ಇದೆಯಾ? ಅದೇ ನಾನು ಹೇಳಿದ್ನಲ್ಲ, ಈಗ ಬೋಡೋ ದ್ರಾವಣ ಆದ್ರೆ ನಾವು ಜೆಟ್ ಆಗಿ ಬಿಡ್ತಾರೆ, ಇದನ್ನಾದ್ರೆ ಸ್ವಲ್ಪ ಫೈನ್ ಮಿಸ್ಟ್ ಆಗಿ ಬಿಡ್ತಕ್ಕಂಥದ್ದು. ಈಗ ಹತ್ತಿ ಬಿಡಬಹುದಂದ್ರೆ ಇವಾಗ ಅವ್ರು ಮ್ಯಾನ್ಯುಲ್ ಆಗಿ ಸ್ಪ್ರೇ ಮಾಡೋದಾದ್ರೆ ಹತ್ತಿನೇ ಬಿಡಬೇಕಾಗುತ್ತೆ, ಇಲ್ಲಾಂದ್ರೆ ಇದು ಪವರ್ ಗನ್ ಬರುತ್ತಲ್ಲ ಅದನ್ನಾದ್ರೆ ಕೆಳಗಡೆಯಿಂದ ಬಿಡಬಹುದು. ಅಂದ್ರೆ ಸ್ವಲ್ಪ ಡಾರ್ಫ್ ಆಗಿರ್ತಕ್ಕಂಥ ಈ ಮಂಗಳ ಅದಕ್ಕೆಲ್ಲ ಆದ್ರೆ ಕೆಳಗಡೆಯಿಂದಾನೇ ಬಿಡಬಹುದು. ಇದು ಇಡೀ ಕಾಯಿಗಳಿಗೆ ಮಾತ್ರ ಸ್ಪ್ರೆಡ್ ಮಾಡಬೇಕಾ ಅಥವಾ ಎಲೆಗಳಿಗೂ ಕೂಡ ಇದನ್ನ ಬಿಡಬೇಕಾಗ್ತದೆ? ಇಲ್ಲ, ಮೊದಲನೇ ಸಿಂಪರಣೆ ಕಾಯಿಗಳಿಗೆ ಮಾತ್ರ ಬಿಡ್ತಕ್ಕಂಥದ್ದು, ಮತ್ತೆ ಎರಡನೇ ಸಿಂಪರಣೆ ಮಾಡುವಾಗ ತಲೆಭಾಗನು ಬಿಡೋದ್ರಿಂದ ಅದರಿಂದ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಮತ್ತೆ ಶಿರ ಕೊಳೆ ರೋಗಗಳನ್ನ ಹತೋಟಿ ಬರದೇ ಇರೋಂಗೆ ತಡೆಗಟ್ಟಬಹುದು. ಆವಾಗ ಇದನ್ನು ಕೂಡ ಬಿಡಬೇಕು. ಇದನ್ನ ಈ ಬೋರ್ಡೋ ದ್ರಾವಣದ ಬದಲಿಗೆ ಬಳಸುವುದ ಅದರ ಜೊತೆಗೆ ಬಳಸುವಂತ? ಇಲ್ಲ, ಬೋರ್ಡೋ ದ್ರಾವಣದ ಬದಲಿಗೆ ಇದನ್ನ ಬಳಸ್ತಕ್ಕಂಥದ್ದು ಜೊತೆಗೆಲ್ಲ. ಮೊದಲನೇ ಸಿಂಪರಣೆಗೆ ಬೋಡೋ ದ್ರಾವಣನ ಉಪಯೋಗಿಸ್ಕೋಬಹುದು. ಈಗ ಜುಲೈ ತಿಂಗಳಲ್ಲಿ ತುಂಬಾ ಹೆಚ್ಚಾಗಿ ಮಳೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಾವು ಬೋಡೋ ದ್ರಾವಣ ಬಿಟ್ಟಾಗ ಅದು ಇಮ್ಮಿಡಿಯೇಟ್ ಆಗಿ ಅದು ತೊಳೆದೋಗುತ್ತೆ. ಅದು ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರೋದ್ರಿಂದ ಇಮ್ಮಿಡಿಯೇಟ್ ಆಗಿ ತೊಳೆದೋಗಿ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಅಂತ ಒಂದು ಸಂದರ್ಭಗಳಲ್ಲಿ ನಾವು ಇದನ್ನ ಮ್ಯಾಂಡಿಪ್ರೊಪಮಿಡ್ ನ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮಗೆ 1 ಗಂಟೆ ಕಾಲ ಏನಾದ್ರೂ ಗ್ಯಾಪ್ ಸಿಕ್ಕರು ಮಳೆಯಿಂದ ಅಷ್ಟು ಬೇಗ ಅದು ಒಳಗಡೆ ಹೀರ್ಕೊಳ್ಳುತ್ತೆ ಅಂತ ಹೇಳಿದ್ರೆ 1 ಗಂಟೆ ಸಮಯ ಸಿಕ್ಕಿದ್ರು ಸಾಕಾಗ್ತದೆ. ಈ ದ್ರಾವಣ ಎಷ್ಟು ಅದು ತುಂಬಾ ಕಾಸ್ಟ್ಲಿ ಅನ್ನುವಂತಹ ದ್ರಾವಣ? ಹೌದು, ಬೋಡೋ ದ್ರಾವಣಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಾಸ್ಟ್ಲಿ ಇದೆ. ಅದಕ್ಕೆ ಆದಷ್ಟು ಬೋಡೋ ದ್ರಾವಣನ ಮೊದಲೇ ಸಿಂಪರಣೆಗೆ ಯೂಸ್ ಮಾಡಿಕೊಂಡು ಇದನ್ನ ಎರಡನೇ ಸಿಂಪರಣೆಗೆ ಯೂಸ್ ಮಾಡ್ಕೋಬಹುದು. ಮತ್ತೆ ಯಾವ ಒಂದು ತೋಟಗಳಲ್ಲಿ ಆಲ್ರೆಡಿ ರೋಗ ಸ್ಟಾರ್ಟ್ ಆಗಿರುತ್ತೆ ಅಂತ ತೋಟಗಳಲ್ಲಿ ಇಲ್ಲಕ್ಕೆ ಪ್ಯಾಚ್ ಅಪ್ಲಿಕೇಶನ್ ತರ, ಅಂದ್ರೆ ಯಾವ ಜಾಗದಲ್ಲಿ ಹೆಚ್ಚಾಗಿ ರೋಗ ಬಂದಿರುತ್ತೆ ಅಂತ ಜಾಗದಲ್ಲಿ ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಇದು ಮತ್ತೆ ಆ ಒಂದು ಶಿಲೀಂಧ್ರದ ಇವೇನ್ ಹೇಳ್ತೀವಿ ಸ್ಪೋರ್ಸ್ ಅಂತ ಹೇಳ್ತೀವಿ ಅದು ಮತ್ತೆ ಅದು ಸ್ಪ್ರೆಡ್ ಆಗದೆ ಇರೋಂಗೆ ಅಲ್ಲೇ ಸಾಯಿಸುತ್ತೆ. ಇದು ಬೋರ್ಡೋ ದ್ರಾವಣಕ್ಕಿಂತ ಹೆಚ್ಚು ಪರಿಣಾಮಕಾರಿಯ ಹೇಗೆ ನಿಮಗೆ ಕಂಡು ಬಂದ ಇದರ ಪ್ರಕಾರ? ನಮ್ಮ ಪ್ರಯೋಗದಲ್ಲಿ ಪರಿಣಾಮಕಾರಿ ಅಂತಾನೆ ಕಂಡು ಬಂದಿದೆ. ಇದನ್ನ ಬಿಡುವ ಅಂತರ ಹೇಳುದಿದ್ರೆ, ಈಗ ಬೋರ್ಡೋ ದ್ರಾವಣವನ್ನು ನಾವು ಒಂದು 35 ದಿವಸ ಅಂತರದಲ್ಲಿ ಬಿಡುವುದಿದ್ರೆ ಇದನ್ನು ಎಷ್ಟು ಸಲ ಬಿಡಬೇಕಾಗ್ತದೆ? ಈಗ ಇದನ್ನೇ ಮಾತ್ರ ಬಿಡುವುದಿದ್ರೆ ಯೂಶಲಿ ಇದು ಮೇ ಕೊನೆ ವಾರದಲ್ಲಿ ಇಲ್ಲ ಜೂನ್ ಮೊದಲೇ ವಾರ ಮೊದಲನೇ ಸಿಂಪರಣೆ ಆ ಸಮಯದಲ್ಲಿ ಕೊಡ್ತಕ್ಕಂಥದ್ದು, ಮತ್ತೆ 45 ದಿನಗಳ ಅಂತರದಲ್ಲಿ ಎರಡನೇ ಸಿಂಪರಣೆ ಮಾಡ್ತಕ್ಕಂಥದ್ದು. ಇದು ಎಷ್ಟು ಸಿಂಪರಣೆ ಮಾಡಬೇಕು, ಅದು ಎಷ್ಟು ಸಲ? 2 ಸಲ ಸಾಕಾಗುತ್ತೆ. ಎರಡು ಸಲ ಸಾಕಾಗತ್ತೆ. ಈವನ್ ನಾವು ಇದು ಸಿಂಪರಣೆ ಮಾಡಿದ್ಮೇಲೆ ಕಾಯಿಗಳಿಂದ ಅದರಲ್ಲಿ ಎಷ್ಟು ದಿನಗಳ ಕಾಲ ಇದೆ ಅನ್ನೋದನ್ನು ಸಹ ಪರೀಕ್ಷೆ ಮಾಡಿದೀವಿ. ಅದು ಸಾಮಾನ್ಯವಾಗಿ 60 ದಿನಗಳವರೆಗೂ ಇರುತ್ತೆ, ಆದ್ರೆ 45 ದಿನಗಳ ನಂತರ ಅದರ ಒಂದು ಕಂಟೆಂಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಒಳಗಡೆ. ಅದಕ್ಕೆ ಆದಷ್ಟು ಲೈಕ್ ರೋಗ ಬರದೇ ಇರಂಗ್ ತಡೆಗಟ್ಟಕ್ಕೆ 45 ದಿನಗಳಲ್ಲಿ ಇನ್ನೊಂದು ಸಿಂಪರಣೆ ಮಾಡ್ತೀರಿ. ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿದ್ರಿ, ಅದರಿಂದಾಗಿ ಇದನ್ನ ಒಂದು ಎರಡನೇ ಸಿಂಪರಣೆಯಲ್ಲಿ ಬಳಸಬಹುದು ಅನ್ನುವಂಥದ್ದು. ರೈತರು ಇದರ ಪ್ರಯೋಗವನ್ನು ಮಾಡಿದ್ದಾರ? ಅಂದ್ರೆ ನಾವು ಮೂರು ಕಡೆ ರೈತರ ತೋಟಗಳಲ್ಲಿ ಇದನ್ನ ಪ್ರಯೋಗ ತಗೊಂಡಿದ್ದೀವಿ. ಅಂದ್ರೆ ರೈತರನ್ನೇ ನಾವು ಒಳಗೂಡಿಸ್ಕೊಂಡು ಮಾಡಿದಾಗ ಅವ್ರಿಗೆ ತುಂಬಾ ಚೆನ್ನಾಗಿ ಮನವರಿಕೆ ಆಗುತ್ತೆ ಅಂತಂದು. ಅದಕ್ಕೋಸ್ಕರ ನಾವಿಲ್ಲಿ ಮೂಡುಬಿದ್ರೆನಲ್ಲಿ ಒಂದು ತೋಟಗಳನ್ನ ತಗೊಂಡಿದ್ದೀವಿ, ಮತ್ತೆ ಇಲ್ಲಿ ತಲಪಾಡಿ ಹತ್ರ ಒಂದು ತೋಟ, ಮತ್ತೆ ಕಾಸರಗೋಡಲ್ಲಿ ಎರಡು ತೋಟ. ನಾಲ್ಕು ತೋಟಗಳಲ್ಲಿ ತುಂಬಾ ಪರಿಣಾಮಕಾರಿ ಕಂಡೇ ಬಂದಿದೆ. ಅಂದ್ರೆ ಬೋಡೋ ದ್ರಾವಣ ಒಡೆದಿರೋದ್ರಲ್ಲಿ ಒಂದು 10-15% ಆದ್ರೂ ರೋಗ ಬಂದಿದೆ, ಇದರಲ್ಲಿ ಸಂಪೂರ್ಣವಾಗಿ ಹತೋಟಿ ಆಗಿದೆ. ರೈತರು ಸಹ ಇದರಿಂದ ತುಂಬಾ ಚೆನ್ನಾಗಿ ಅಂದ್ರೆ ಪ್ರಯೋಗನ ಪಡ್ಕೊಂಡಿದ್ದಾರೆ. ಈಗ ಇವರ ಒಂದು ರಿಸಲ್ಟ್ ನೋಡಿ, ಇವರ ಒಂದು ತೋಟಗಳಲ್ಲಿ ಹತೋಟಿ ಆಗಿರೋದನ್ನ ನೋಡ್ಬಿಟ್ಟು ಅವ್ರ ಅಕ್ಕಪಕ್ಕ ಇರತಕ್ಕಂತ ರೈತರುಗಳು ಸಹ ನಮಗೆ ಫೋನ್ಗಳ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ. ಎಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್? ಇದು ಎಲ್ಲ ಕಡೆಗೂ ಸಿಗುತ್ತೆ ಹೇಗೆ ಮೇಡಮ್? ಇದು ಈಗ ಮಂಗಳೂರಲ್ಲಿ ಒಂದ್ ಕಡೆ ಸಿಗ್ತಾ ಇದೆ, ಅವ್ರಿಗೆ ಹೇಳಿದ್ರೆ ನಿಮ್ ತರಿಸಿ ಕೊಡ್ತಾರೆ ರೈತರು. ಅಂದ್ರೆ ಅಷ್ಟು ಹೆಚ್ಚು ಇದು ಇನ್ನು ಕೂಡ ಪಾಪ್ಯುಲರ್ ಆಗಿಲ್ಲ? ಇನ್ನ ಇಲ್ಲ, ಇಲ್ಲ ಆಗ್ಬೇಕಷ್ಟೇ. ಈಗ 7-8 ವರ್ಷಗಳಿಂದ ನೀವು ಪ್ರಯೋಗ ಮಾಡ್ತಾ ಇದ್ದೀರಿ ಅಂತ ಕಂಡು ಬಂದಿದೆ, ಅದರ ಬಗ್ಗೆ ರೈತರಿಗೆ ಪ್ರಾತ್ಯಕ್ಷಿಕೆ ವಿವರಣೆಗಳನ್ನೆಲ್ಲ ಹೀಗೆ ಕೊಡುವಂತದ್ದು ಏನಾದ್ರೂ ಮಾಡ್ತಾ ಇದ್ದೀರಾ ಹೀಗೆ ಇದರ ಈ ದ್ರಾವಣದ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರವನ್ನ ಮಾಡುವಂತದ್ದೇನಾದ್ರೂ ಮಾಡ್ತಾ ಇದ್ದೀರಾ? ಈಗ ನಾವು ಡೈರೆಕ್ಟರೇಟ್ ಆಫ್ ಅರೆಕನಟ್ ಅಂಡ್ ಸ್ಪೈಸಸ್ ಬೋರ್ಡ್ ಅಂತ ಇದೆ ಕ್ಯಾಲಿಕಟ್ ಅಲ್ಲಿ, ಅವರ ಅಂಡರ್ ಇದು ಒಂದು ಪ್ರಾಜೆಕ್ಟ್ ನ ನಾವು ತಗೊಂಡಿದೀವಿ. ಸೊ ಆ ಪ್ರಾಜೆಕ್ಟ್ ಅಂಡರ್ ನಾವು 4 ಕಡೆ ತೋಟಗಳನ್ನ ಅಳವಡಿಸ್ಕೊಂಡಿದೀವಿ ಇದನ್ನ ತೋರಿಸ್ಲಿಕ್ಕೆ ರೈತರಿಗೆ. ನಾನು ಅವಾಗ್ಲೇ ಹೇಳ್ದಂಗೆ ಕಾಸರಗೋಡಲ್ಲಿ 2 ತೋಟ, ಕರ್ನಾಟಕ ದಕ್ಷಿಣ ಕನ್ನಡದಲ್ಲಿ 2 ತೋಟಗಳನ್ನ ಅಳವಡಿಸ್ಕೊಂಡು ಅವರ ತೋಟಗಳಲ್ಲಿ ನಾವು ಅಂದ್ರೆ ಫುಲ್ ಅವರಿಗೆಲ್ಲ ರಾಸಾಯನಿಕ ಗೊಬ್ಬರ ಮತ್ತೆ ಇದು ಸಿಂಪರಣೆ ಎಲ್ಲನೂ ನಾವೇ ನೋಡ್ಕೊಳ್ತೀವಿ. ಅಂದ್ರೆ ಅಬ್ಸರ್ವೇಷನ್ ಸಹ ನಾವೇ ತಗೊಳ್ತೀವಿ, ಈಲ್ಡ್ ಮಾತ್ರ ಅವ್ರಿಗೆ ಕೊಡೋದು. ಮತ್ತೆ ಅವರು ಸಹ ತುಂಬಾ ಸಂತೋಷವಾಗಿದ್ದಾರೆ, ಅಂದ್ರೆ ಅವ್ರ ಈಲ್ಡ್ ಸಹ ಜಾಸ್ತಿ ಆಗಿದೆ ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಬೋರ್ಡೋ ದ್ರಾವಣದ ಸಿಂಪರಣೆಗೆ ಸಾಂಪ್ರದಾಯಿಕವಾಗಿ ಬಿಡುವಂತಹ ಒಂದು ಮತ್ತೆ ಈಗ ಹೊಸದಾಗಿ ಫೈಬರ್ ದೋಟಿಯಲ್ಲಿ ಬಿಡುವಂತಹ ಒಂದು ಪ್ರಯೋಗಗಳನ್ನು ಕೂಡ ಕಂಡಿದ್ದೇವೆ. ಇದರನ್ನು ಕೂಡ ಫೈಬರ್ ದೋಟಿಯಿಂದ ಕೂಡ ಬಿಡಬಹುದು? ಹೇಗೆ? ಆ ಬಿಡಬಹುದು ಫೈಬರ್ ದೋಟಿಯಲ್ಲಿ. ಒಂದ್ಸರಿ ನಾವು ನೋಡಿದೀವಿ ಒಂದು ತೋಟಗಳಲ್ಲಿ, ಪರಿಣಾಮಕಾರಿಯಾಗಿ ಬಿಡಬಹುದು. ಈ ಸಾಮಾನ್ಯ ರೈತರಿಗೆ ಒಂದು ಪ್ರಶ್ನೆ ಇರ್ತದೆ, ಈಗ ನೀವು 10-12 ಬೇರೆ ಬೇರೆ ಶಿಲೀಂಧ್ರ ನಾಶಕಗಳನ್ನೆಲ್ಲ ಪರೀಕ್ಷೆ ಮಾಡಿದ್ದೀರಿ ಅಂತೇಳಿ. ಇಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ನಾವು ಅಡಿಕೆಯ ಗೊನೆಗೆ ಬಿಡುವಂತಹ ಔಷಧಿಗಿಂತ ಅಡಿಕೆಯ ಬುಡಕ್ಕೆ ಯಾವುದಾದ್ರೂ ಕೂಡ ಔಷಧಿಯನ್ನ ಹಾಕಿದ್ರೆ ಅದೇನಾದ್ರೂ ಕೂಡ ಕೊಳೆ ರೋಗವನ್ನ ಅಥವಾ ಬೇರೆ ರೋಗಗಳನ್ನ ನಿಯಂತ್ರಿಸುವಂತ ಒಂದು ಅವಕಾಶ ಉಂಟಾ ಅಂತೇಳಿ, ಅಂತ ಪ್ರಯೋಗಗಳನ್ನೇನಾದ್ರೂ ಮಾಡಿದ್ದೆ ಉಂಟ ಮೇಡಮ್? ಬುಡಕ್ಕೆ ಬುಡಕ್ಕೆ ನಾವು ಟ್ರೈ ಮಾಡಿದೀವಿ, ಆದ್ರೆ ಅಷ್ಟು ಪರಿಣಾಮಕಾರಿಯಾಗಿ ಬರಲಿಲ್ಲ. ಯಾಕಂದ್ರೆ ಒಂದ್ಸರಿ ಅದು ಶಿಲೀಂಧ್ರ ಮೇಲಕ್ಕೆ ಹೋಯ್ತು ಅಂದ್ರೆ ಅದು ಮತ್ತೆ ಗಾಳಿಲಿ ಹರಡ್ತಾ ಹೋಗುತ್ತೆ. ನಾವು ಎಷ್ಟು ಕೆಳಗಡೆಯಿಂದ ಕೊಟ್ರು ಯೂಶಲಿ ಅಂದ್ರೆ ಫಸ್ಟ್ ಸ್ಪ್ರೇಯಿಂಗ್ ಬಿಟ್ಟು ಕೊಡ್ಬೋದು, ಮತ್ತೆ ಎರಡನೇ ಸಲ ನಾವು ಬುಡಕ್ ಹಾಕ್ತಿವಿ ಅಂದ್ರೆ ಆಗ ಹೆಚ್ಚು ಮಳೆ ಇರುತ್ತೆ, ಅವಾಗ ಅದು ಹೊರಗಡೆ ಅಂದ್ರೆ ಮರ ಹೀರ್ಕೊಳ್ಳೋದು ಇಲ್ಲ, ಅದೊಂದು ಪ್ರಾಬ್ಲಮ್. ಮತ್ತೆ ಈ ಶಿಲೀಂಧ್ರ ಮೇಲೆ ಒಂದ್ಸರಿ ಅದರ ಒಂದು ರೋಗಾಣು ಏನಾದ್ರು ಗಾಳಿಲಿ ಸೇರ್ಕೊಂತು ಅಂದ್ರೆ ಅದು ಗಾಳಿಲೇ ಹರಡ್ತಾ ಹೋಗುತ್ತೆ, ಹಂಗಾಗಿ ಅದು ಎಫೆಕ್ಟ್ ಇರೋದಿಲ್ಲ. ಈ ಬೋರ್ಡೋ ಮಿಕ್ಸ್ಚರ್ ಅನ್ನುವಂಥದ್ದು ಈಗ ಕೊಳೆ ರೋಗ ಅಲ್ಲದೆ ಬೇರೆ ರೋಗಗಳಿಗೂ ಕೂಡ ಒಂದು ಪ್ರಿವೆಂಟಿವ್ ಆಗಿ ಅಥವಾ ಬರದ ಹಾಗೆ ತಡೆಯುವ ರೀತಿಯಲ್ಲೆಲ್ಲ ಇದನ್ನು ಕೂಡ ಬಿಡುವಂತಹ ಒಂದು ಇದು ನೋಡಿದ್ದೇವೆ. ಅದೇ ತರ ಇದನ್ನು ಕೂಡ ಎಲ್ಲ ರೋಗಗಳಿಗೂ ಕೂಡ ಪ್ರಿವೆಂಟಿವ್ ಆಗಿ ಬಿಡುವಂತಹ ಒಂದು ಅವಕಾಶಗಳಿದ್ದಾವೆ ಹೇಗೆ? ಮ್ಯಾಂಡಿಪ್ರಪಮ್ ಇಲ್ಲ, ನಾವು ಇವಾಗ ನೋಡಿರೋದು ಅಡಿಕೆ ಕೊಳೆ ರೋಗಕ್ಕೆ ಮಾತ್ರ. ಮತ್ತೆ ಈಗ ಆಲ್ರೆಡಿ ಅದನ್ನ ಅವರು ಕಂಪನಿಯಿಂದ ಶಿಫಾರಸು ಮಾಡ್ತಾ ಇರೋದು ದ್ರಾಕ್ಷಿಯ ಡೌನಿ ಮಿಲ್ಡ್ಯೂ ಅಂತ ಬರುತ್ತೆ ಗ್ರೇಪ್ಸ್ ಅಲ್ಲಿ, ಮತ್ತೆ ಆಲೂಗಡ್ಡೆಯಲ್ಲಿ ಲೇಟ್ ಪ್ಲೇಟ್ ಅಂತ ಬರುತ್ತೆ. ಇವೆರಡೂ ರೋಗಗಳಿಗೆ ಅವರು ಶಿಫಾರಸು ಮಾಡ್ತಾ ಇದ್ದಾರೆ. ಇನ್ನು ಕೂಡ ಅಡಿಕೆಗೆ ಅವರ ಕಂಪನಿಯಿಂದ ಇನ್ನೂ ಇಲ್ಲ ನಿಮ್ಮ ಪ್ರಯೋಗದ ಹಂತದಲ್ಲೇ ಇದೆ ಅಂದ್ರೆ ನಾವೆಲ್ಲ ಕೊಟ್ಟಿದೀವಿ ಅವರಿಗೆ, ಈಗ ಶಿಫಾರಸು ಮಾಡಬಹುದು. ಈಗ ರೈತರೇನಾದರೂ ಇದಕ್ಕೆ ಈ ರೀತಿಯ ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ನೀವು ವಿಳಾಸ ಅಥವಾ ಫೋನ್ ನಂಬರ್ ನಿಮ್ಮ ಇದರದ್ದು ಕೊಡಬಹುದಾ ಮೇಡಮ್? ಕೊಡ್ಬೋದು, ನಮ್ಮ ಸಿಪಿಸಿಆರ್ಐ ವೆಬ್ಸೈಟ್ ಅಲ್ಲೇ ನಮ್ದೆಲ್ಲ ಫೋನ್ ನಂಬರ್ಸ್ ಎಲ್ಲ ಇರುತ್ತೆ, ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.

ಮುಡಿಯೋ ಮಗನೇ ಲಂದಾಳು ಹಾಲ ಕುಡಿಯೋ ಮಗನೇ ಅಂದಾಳು ಹಾಲ ಕುಡಿಯೋ ಮಗನೇ ಪೆಟ್ಟಿ ದೊಂದೆ ಮುಡಿಯ ಬಿಚ್ಚಾಳು ಹಾಲ ಕುಡಿಯೋ ಮಗನೇ ಅಂದೇಳೆ ಕಟ್ಟಿ ದೊಂದೆ ಮುಡಿಯ ಬಿಚ್ಚಾಳು ಕಟ್ಟಿ ದೊಂದೆ ಮುಡಿಯ ಬಿಚ್ಚೇರೆ ಕಡಗಣ್ಣಲೆ ಕಣ್ಣೀರು ಬಿಡುವಾಳು ಕಟ್ಟಿ ದೊಂದೆ ಮುಡಿಯ ಬಿಚ್ಚೇರೆ ಕಡಗಣ್ಣಲೆ ಕಣ್ಣೀರು ಬಿಡುವಾಳು ಯಮನ ಒಂದು ಯಮನ ಪಟ್ಟಣು ಯಮನ ಒಂದು ಯಮನ ಪಟ್ಟಣು ಯಮನ ಒಂದು ಯಮನ ಪಟ್ಟಣು ಯಮನ ಒಂದೇ ಪಟ್ಟಣ ಕೊಡುವಾಗ ಯಮನ ಒಂದು ಯಮನ ಪಟ್ಟಣು ಯಮನ ಒಂದೇ ಪಟ್ಟಣ ಕೊಡುವಾಗ ಯಮನ ಒಂದೇ ಪಟ್ಟಣ ಕೊಡುವಾಗ ತಾಯಿನ ಬರ ತಂದೇನ ಬರಾವು ಒಂದೇ ಪಟ್ಟಾಣ ಕೊಗುವಾಗೆ ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಒಂದು ಬರ ಬಳಗೆ ನಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಒಂದು ಬರ ಬಳಗೆ ನಬರಾವು ಒಂದು ಬರ ಬಳಗೆ ನಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಒಂದು ಬರ ಬಳಗೆ ನಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಯಮನ ಒಂದೇ ಪಟ್ಟಾಣ ಕೊಗುವಾಗೆ ತುಂಬು ಮೂರ ಸುಗುರೇನ ಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ತುಂಬು ಬರ ಜುಗುರೇನ ಬರಾವು ತುಂಬು ಬರ ಜುಗುರೇನ ಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಜುಗುರೇನ ಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಯಮನ ಒಂದೇ ಪಟ್ಟಾಣ ಕೊಗುವಾಗೆ ನಿಂಟು ಬರೋರೇನು ಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ನಿಂಟು ಬರ ರತ್ವೇನು ಬರಾವು ನಿಂಟು ಬರೇನು ಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ರತ್ವೇನು ಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಅಣ್ಣ ಬರ ತಮ್ಮೇನ ಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಅಣ್ಣನ ಬರ ತಮ್ಮೇನ ಬರಾವು ಅಣ್ಣನ ಬರ ತಮ್ಮೇನ ಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಅಣ್ಣನ ಬರ ತಮ್ಮೇನ ಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಜೆನ್ನಿಗೆ ಮನ ಮಡದೇನ ಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಬೆನ್ನಿಗೆ ಬಲ ಮಡದೇನ ಬರಾವು ಬೆನ್ನಿಗೆ ಬಲ ಮಡದೇನ ಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಬೆನ್ನಿಗೆ ಬಲ ಮಡದೇನ ಬರಾವು ಯಮನ ಒಂದೇ ಪಟ್ಟಾಣ ಕೊಗುವಾಗೆ ಯಮನ ಒಂದೇ ಪಟ್ಟಾಣ ಕೊಗುವಾಗೆ ನಾಮಿ ಮಡಿದ ದಾರೈನ ಗಂಟೆಲೋ ಯಮನ ಒಂದೇ ಪಟ್ಟಾಣ ಕೊಗುವಾಗೆ ನಾಮಿ ಮಡಿದ ದಾನ ಧರ್ಮವೋ ನಾಮಿ ಮಡಿದ ಬುದ್ಧಿನ ಗಂಟೆಲೋ ನದುವೆ ಮತ್ತೆ ಬೆನ್ನಾಲ್ ಬರಾವೋ ನಾಮಿ ಮಡಿದ ಬುದ್ಧಿನ ಗಂಟೆಲೋ ಅದುವೆ ಮತ್ತೆ ಬೆನ್ನಾಲ್ ಬರಾವೋ ಅದುವೆ ಮತ್ತೆ ಬೆನ್ನಾಲ್ ಬರಾವೋ ಸ್ವಾಮಿ ಮಡಿದ ದಾನ ಧರ್ಮ ನಾವಿ ಮಡಿದ ದಾನ ಧರ್ಮ ನಾವಿ ಮಡಿದ ದಾನ ಧರ್ಮ ಲದುವೆ ಮತ್ತೆ ಬೆನ್ನಾಲ ಬರಬಹುದು ನಾವಿ ಮಡಿದ ದಾನ ಧರ್ಮವೇ ಲದುವೆ ಮತ್ತೆ ಬೆನ್ನಾಲ ಬರಬಹುದು ಬಾಳೆ ಒಂದು ಇಟ್ಟಿದ್ದಾಳೆ ಬಾಳೆ ಒಂದಿತ್ತಾಲದೊಳಗೆ ಬಾಳೆ ಒಂದಿತ್ತಾಲದೊಳಗೆ ಬಾಳೆ ಒಂದಿತ್ತಾಲದೊಳಗೆ ಬಾಳೆ ಒಂದಿತ್ತಾಲದೊಳಗೆ ಬಾಳೆ ಒಂದಿತ್ತಾಲದೊಳಗೆ ಗುಬ್ಬಕ್ಕಿ ಗುಡೇ ಲೈದಾವೋ